ಹಾಕಬೇಕಾಗ್ತದೆ. ಮಣ್ಣು ಮತ್ತು ಹವಾಗುಣಕ್ಕೆ ಅನುಸಾರವಾಗಿ ವಾರಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗ್ತದೆ. ಹೀಗೆ 8 ಮೀಟರ್ 8 ಮೀಟರ್ ಅಂತಿರುವಂಥ ಗೇರು ಮರಗಳ ಮಧ್ಯೆ 3 ಸಾಲು ಸುವರ್ಣಗಡ್ಡೆಯನ್ನು ನಾವು ನೆಡಬಹುದು. ಅಂದ್ರೆ ಈಗ ಈ ಎಲ್ಲ ಮಿಶ್ರ ಬೆಳೆಗಳು ಕೂಡ ಅಥವಾ ಒಂದು ಅಂತರ ಬೆಳೆಯೂ ಕೂಡ ಮಳೆ ಆಧಾರಿತವಾಗಿ ನೆಡುವಂತಹದ್ದು ಅಥವಾ ನೀರಾವರಿ ಕೊಟ್ಟ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು. ಈಗ ನಾವು ಈಗ ಸಾಮಾನ್ಯವಾಗಿ ಗಡ್ಡೆ ಗೆಣಸುಗಳನ್ನು, ಇದರಲ್ಲಿ ಗಡ್ಡೆ ಗೆಣಸು ಅಂತ ಹೇಳಿದ್ರೆ ಇದು ನಮ್ಮ ಒಂದು ಅರಿಶಿನ ಶುಂಠಿ ಇರಬಹುದು, ಅರಿಶಿನ ಶುಂಠಿ, ಸುವರ್ಣಗಡ್ಡೆ, ಸಿಹಿ ಗೆಣಸು, ಆಮೇಲೆ ಸುವರ್ಣಗಡ್ಡೆ, ಇದೆಲ್ಲ ನಾವು ಮಳೆಗಾಲದಲ್ಲಿ ನೆಟ್ಟರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನಾವು ನೀರು ಕೊಡುವಂತ ಅವಶ್ಯಕತೆ ಇಲ್ಲ, ಮತ್ತು ಗೇರು ಮರದ ಒಂದು ಬೆಳೆ ಫಸಲು ಬರುವ ಮೊದಲೇ ಇದೆಲ್ಲ ಮುಗಿದೋಗ್ತದೆ. ಯಾಕಂದ್ರೆ ಡಿಸೆಂಬರ್ ಒಳಗಡೆ ಇದರ ಒಂದು ಕೊಯ್ಲು ಪೂರ್ತಿ ಆಗ್ತದೆ. ಆದ್ರಿಂದ ಇದಕ್ಕೆ ನೀರಾವರಿ ಅವಶ್ಯಕತೆ ಏನು ಇರುವುದಿಲ್ಲ. ಆದ್ರೆ ಈ ಪೊದೆ ಮೆಣಸು ಮತ್ತೆ ಮೆಣಸು ಉಂಟಲ್ಲ, ಬಹುವಾರ್ಷಿಕ, ಬಹುವಾರ್ಷಿಕ, ಇದು ಬಹುವಾರ್ಷಿಕ ಬೆಳೆ ಆದ್ದರಿಂದ ಇದಕ್ಕೆ ನಾವು ವಾರಕ್ಕೆ 3 ಬಾರಿ ನೀರನ್ನು ಡ್ರಿಪ್ ಇರಿಗೇಷನ್ ಮೂಲಕ ಕೊಡಬೇಕಾಗ್ತದೆ. ನೀರಾವರಿ ವ್ಯವಸ್ಥೆ ಇದ್ರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಕಾಳುಮೆಣಸು ಮತ್ತೆ ಪೊದೆ ಮೆಣಸು ನೀರಾವರಿ ಇದ್ರೆ ಮಾಡಬಹುದು, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಮತ್ತೆ ಆದರೆ ಹೂ ಗೇರು ಮರ ಹೂ ಬರುವ ಮೊದಲು ಅದಕ್ಕೆ ನೀರು ಕೊಡಬಾರದು, ಹೂ ಬಂದ ನಂತರ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ವಿಷಯವನ್ನು ಹೇಳಿದ್ರೆ ಈ ಉಳುಮೆ ಮಾಡುವಂತಹದ್ದು, ಬಹುಶಃ ಈ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಗೇರು ಮರದ ಬೇರಿಗೇನು ತೊಂದರೆ ಆಗುದಿಲ್ವಾ? ಸಾಮಾನ್ಯವಾಗಿ ಈಗ ಇದು ಪ್ರತಿ ವರ್ಷ ನಾವು ಈತ ಮೊದಲನೇ ವರ್ಷ ಈ ತರ ಆಗ್ತದೆ. ಮೇಲ್ಗಡೆ ಇದು ಫೀಡರ್ ರೂಟ್ ಇದ್ರೆ ಗೇರು ಮರದ ಅದು ಅಂದ್ರೆ ಕಟ್ ಆಗ್ತದೆ. ಆದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡಿದಾಗ ಗೇರು ಮರದ ರೂಟ್ ಈ ಬೇರೆ ಆಳಕ್ಕೆ ಹೋಗ್ತದೆ, ಆ ಪೋರ್ಷನ್ ಅಲ್ಲಿ ಬರುವುದಿಲ್ಲ, ಅದು ತಿನ್ನು ಆಳಕ್ಕೆ ಹೋಗ್ತದೆ. ಆದ್ರಿಂದ ನಾವು ಈ ಶುಂಠಿ ಅರಿಶಿನ ಇಂಥದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಕು. ಒಳ್ಳೇದು ಡಾಕ್ಟರ್ ಲಕ್ಷ್ಮಣ್ ಅವರೇ. ಗೇರು ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನು ಬೆಳಿಬಹುದು ಹಾಗೂ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ವಿಷಯವಾಗಿ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೇರು ತೋಟದಲ್ಲಿ ಅಂತರ್ ಬೆಳೆಗಳು ಈ ಕುರಿತು ಡಾಕ್ಟರ್ ಲಕ್ಷ್ಮಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ರತ್ನಕ್ಕ. ಓ ರತ್ನಕ್ಕ. ಓ ಇದ್ಯಾರು? ಮಾಸ್ಕ್ ಹಾಕಿದ್ದಕ್ಕೆ ಗೊತ್ತಾಗ್ಲಿಲ್ಲ. ಹೌದಲ್ವಾ ಅಂತ. ಜೊತೆಗೆ ಸುರೇಶ್ ಅಣ್ಣ ಇದ್ದಾನೆ. ಓ ಇದು ಸುರೇಶ್ ಅಣ್ಣನ? ಈಗ ನನಗೆ ಸ್ವಲ್ಪ ಸುಸ್ತಾಗಿದೆ. ಯಾಕಪ್ಪ? ನನಗೆ ಗೊತ್ತಾಯ್ತು ಯಾಕೆ ಅಂತ. ಯಾಕೆ? ಈಗ ಮೊನ್ನೆಯಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಕಳೆದಿದೆ. ಹೌದು, ಸ್ವಾತಂತ್ರ್ಯ ದಿನಾಚರಣೆಗೂ ಸುಸ್ತಾಗುವುದಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ಅದೇ ಹೇಳೋದು ನನಗೆ. ಆ ದಿವಸ ಸುರೇಶ್ ಅಣ್ಣನಿಗೆ ಭಾಷಣ ಮಾಡಿ ಮಾಡಿ ಸಾಕಾಗಿದೆ. ಗಿನ್ನಿಸ್ ಬುಕ್ ಇದು ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿದ್ನೆ. ಅದಲ್ಲಪ್ಪ, ನೀವು ಒಂದಕ್ಕೊಂದು ಸಂಬಂಧ ಇಲ್ಲದ ವಿಷಯಗಳನ್ನೆಲ್ಲ ಹೇಳಬೇಡಿ. ಓಹೋ, ನನಗೆ ಸುಸ್ತಾದ್ದು ಇವತ್ತು ಕೊಕ್ಕೋ ಸ್ವಲ್ಪ ಇತ್ತು ಮನೆಯಲ್ಲಿ, ಅದನ್ನು ತೆಗೆದು ಕೊಟ್ಟು ಬಂದೆ. ಯಾರು ಜನ ಸಿಗ್ಲಿಲ್ಲ ನನಗೆ. ಅದು ಸ್ವಲ್ಪ ಜಾಸ್ತಿಯೇ ಇತ್ತು, ಹೇಗೋ ಮಾಡಿ ಹೊತ್ಕೊಂಡು ಹೋಗಿ ಬಂದದ್ದು. ಅದಕ್ಕೆ ಸುಸ್ತಾದ್ದು, ಭಾಷಣ ಮಾಡಿ ಸುಸ್ತಾದ್ದಲ್ಲ. ಈಗ ಭಾಷಣ ಮಾಡಿದ್ದು ಸುಳ್ಳಲ್ಲ, ಸುಸ್ತಾದ್ದು ಮಾತ್ರ ಭಾಷಣದಿಂದ. ಅದು ವಿಷಯ ಬೇರೆ. ಸರಿ ಸರಿ, ತೊಂದ್ರೆ ಇಲ್ಲ. ಅಂದ್ರೆ ಶ್ಯಾಮಣ್ಣ, ಈಗ ನಮ್ಮ ಸುರೇಶಣ್ಣ ಭಯಂಕರ ದೊಡ್ಡ ಕೃಷಿಕರು ಆಗಿದ್ದಾರೆ ಅಂತ ಕಾಣ್ತದೆ. ಸಹವಾಸ ದೋಷ. ಹೌದು ಅಲ್ಲ, ನಾವು ಬಂದದ್ದೇ ಕೃಷಿ ಮಾಡುವ ಅಂತ. ಪೇಟೆ ಇಡಿ ಸುತ್ತಾಡಿ ಸುತ್ತಾಡಿ ಸಾಕಾಗಿ ತಿರುಗಿ ಬಂದದ್ದು. ಮತ್ತೆ ಈಗಿನ ಸಂದರ್ಭದಲ್ಲಿ ಉಂಟಲ್ಲ, ನಿಜವಾಗಿ ಹೇಳುವುದಿದ್ರೆ ನಾನು ಯೋಚನೆ ಮಾಡುವುದು, ಪೇಟೆಗಿಂತ ನಮಗೆ ನಮ್ಮ ಹಳೆಯ ಹಳ್ಳಿಯೇ ಒಳ್ಳೆಯದು. ಒಳ್ಳೆಯದಂತ ಅಲ್ಲ ಸುರೇಶ್ ಅಣ್ಣ, ನೀವು ಮಾತ್ರ ಅಲ್ಲ, ಈಗ ತುಂಬಾ ಜನ ಹೀಗೆ ಇದೇ ಯೋಚನೆ ಮಾಡಿದವರಿದ್ದಾರೆ. ಹಾಗೆ ಯೋಚನೆ ಮಾಡಿದವರಿದ್ದಾರೆ ಅಂತಲೇ ನಾನು ಹೇಳುವುದು. ತುಂಬಾ ಒತ್ತಡದ ಒಂದು ಬದುಕು. ನಾನು ಸುಮಾರು 1 20 ವರ್ಷ ಅದರಲ್ಲಿ ಕಷ್ಟಪಟ್ಟದ್ದುಂಟು. ಆದ್ದರಿಂದ ನನಗೀಗ ಮತ್ತೆ ಹಳ್ಳಿಯ ಒಂದು ವಾತಾವರಣ ಒಳ್ಳೆಯದು ಅಂತ ಅನಿಸಿತು. ಆದರೆ ಒಂದು ವಿಷಯ ಮಾತ್ರ ಏನಂತ ಹೇಳಿದ್ರೆ, ನಮಗೆ 20 ವರ್ಷದ ಒಂದು ಭಯಂಕರ ಒಂದು ಅನುಭವ ಅನುಭವ ಅಲ್ಲ. ಅಲ್ಲಿ ಅನುಭವ ಹೌದು, ಇಲ್ಲಿ ಅನುಭವ ಇಲ್ಲ ಅಲ್ಲ. ಹಾಗೆ ಆದ್ರೆ ನಾನು ಯೋಚನೆ ಮಾಡೋದು ಹಾಗಲ್ಲ. ಈಗ ಪೇಟೆಯಲ್ಲಿ ಬೇರೆ ಬೇರೆ ಕೆಲಸವನ್ನ ಹುಡುಕೊಂಡು ಹೋಗ್ತಾರೆ. ಈಗ ಐ ಟಿ ಬಿ ಟಿ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು, ಬೇರೆ ಬೇರೆ ಕೆಲಸಗಳು. ಇಂಥಲ್ಲಿ ಕೆಲಸ ಮಾಡಿದವರಿಗೆ ಒಂದಷ್ಟು ಅನುಭವ ಸಿಗ್ತದೆ. ಹೌದು, ಆ ಅನುಭವ ನೇರವಾಗಿ ನಮ್ಮ ಕೃಷಿಗೆ ಉಪಯೋಗ ಆಗದೇ ಇರಬಹುದು, ಆದರೆ ಪರೋಕ್ಷವಾಗಿ ಒಂದಲ್ಲ ರೀತಿಯ ಅನುಭವ ಆಗ್ತದೆ, ಅದು ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ. ಈಗ ಕೆಲವು ಕಡೆ ಎಲ್ಲ ಮೊದಲೆಲ್ಲ ನೀರಾವರಿ ಮಾಡಬೇಕು ಅಂದ್ರೆ ಕೃಷಿಯಲ್ಲಿ ಅಲ್ಲಿ ಹೋಗಿ ಸ್ವಿಚ್ ಆನ್ ಮಾಡಬೇಕು, ಇಲ್ಲಿ ನೀರು ಬಿದ್ದಿದೆಯೋ ಇಲ್ಲೋ ಅಂತ ನೋಡಬೇಕು, ಇದೆಲ್ಲ ಸಮಸ್ಯೆ ಇತ್ತು. ರಾತ್ರಿ ಹೊತ್ತಿನಲ್ಲಿ ಕರೆಂಟ್ ಬರ್ತದೆ, ರಾತ್ರಿ ಹೊತ್ತಲ್ಲಿ ಎದ್ದು ಮೋಟರ್ ಆನ್ ಮಾಡಬೇಕು, ಈ ಎಲ್ಲ ಸಮಸ್ಯೆ ಇರ್ತಾ ಇತ್ತು. ಈಗ ಹಾಗಲ್ಲ, ಮನೆಯಲ್ಲೇ ಕೂತುಕೊಂಡು ಸ್ವಿಚ್ ಆನ್ ಆಫ್ ಮಾಡಬಹುದು, ಜೊತೆಗೆ ಎಲ್ಲಿ ಎಷ್ಟು ನೀರು ಹೋಗಿದೆ ಎನ್ನುವುದನ್ನು ಕೂಡ ನಿನ್ನ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಅಥವಾ ಮೊಬೈಲ್ ನಲ್ಲಿ ಕೂತ್ಕೊಂಡು ನೋಡಬಹುದು. ಮೊಬೈಲ್ ಇಂದಲೇ ಸ್ವಿಚ್ ಆನ್ ಮಾಡುವಂತ ವ್ಯವಸ್ಥೆ ಕೂಡ ಬಂದಿದೆ. ಆದ್ರೆ ಸರಿ, ಈಗ ಶಾಮಣ್ಣ ಹೇಳಿದ್ದು ಹೌದು, ಆದ್ರೆ ಶಾಮಣ್ಣ ಇದರಿಂದ ಏನಾಗಿದೆ ಈಗ ಮನುಷ್ಯರಿಗೆ ಏನಾಗಿದೆ? ಒಂದು ಆಲಸ್ಯ ಉದಾಸೀನ ಜಾಸ್ತಿ ಆಗ್ಲಿಲ್ವಾ ಕೂತಲ್ಲೇ ಎಲ್ಲ ಮಾಡುದು ಅಂತ ಹೇಳಿದ್ರೆ? ಹೇಳುದು ನೋಡಿದ್ರೆ ಮನುಷ್ಯನು ಕೂಡ ಒಂದು ಯಂತ್ರ ಆಗಿದೆ ಅಂತ. ಹೌದು ಅಲ್ಲ, ಅದು ವಿಷಯ ಸರಿ, ಆದರೆ ಜನ ಈಗ ಸಿಗುವುದಿಲ್ಲ ಸಿಗುವುದಿಲ್ಲ ಅಂತ ಒಂದು ಶಬ್ದ ಉಂಟಲ್ಲ, ಈ ಸಿಗುವುದಿಲ್ಲ ಇರುವಾಗ ಇರುವ ಜನವನ್ನು ಒಂದು ಸರಿ ಮಾಡುವ ಅಂತ ಎಲ್ಲರೂ ಕೂಡ ಪೇಟೆಗೆ ಹೋಗಿದ್ದಾರೆ, ಕಳಿಸ್ಲಿಕ್ಕಿಲ್ಲ. ನಿನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಈ ಕೃಷಿ ಜಮೀನು ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಬೇರೆ ಬೇರೆ ಉದ್ದೇಶಕ್ಕೆ ಕೃಷಿ ಜಮೀನಿನ ಬಳಕೆ ಆಗ್ತಾ ಇದೆ, ಕಟ್ಟಡ ಕಟ್ಟಲಿಕ್ಕಾಗ್ಬೋದು ಅಥವಾ ಬೇರೆ ಏನೇನೋ. ಹಾಗಾಗಿ ಮುಂದೊಂದು ದಿವಸ ಆಹಾರ ಉತ್ಪಾದನೆಯು ಕೂಡ ಕಡಿಮೆ ಆಗಬಹುದು ಅಂತ ಒಂದು ರೀತಿಯ ಒಂದು ಅಂದಾಜದು. ಅದು ಸರಿ, ಆದ್ರೆ ಪ್ರತಿ ವರ್ಷ ಕೂಡ ನಮ್ಮ ಭಾರತ ದೇಶದಲ್ಲಿ ಹೋದ ವರ್ಷಕ್ಕಿಂತ ಜಾಸ್ತಿ ಜಾಸ್ತಿ ಅಂತಲೇ ಬರ್ತಾ ಉಂಟಲ್ಲ. ಅಂದ್ರೆ ಆಹಾರ ಉತ್ಪಾದನೆ ಪ್ರದೇಶ ಕಡಿಮೆ ಆದ್ರೂ ಕೂಡ ಇರುವ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆಗ್ತಾ ಇರುವ ಕಾರಣ ಒಟ್ಟು ಆಹಾರ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ. ಅದೇ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅದೇನು ತಾರಸಿಯಲ್ಲಿ ಎಂತದೋ ಕೃಷಿ ಮಾಡುದು. ನನಗೆ ಗೊತ್ತಿದ್ದವರು ತಾರಸಿಯಲ್ಲಿ ತರಕಾರಿ ಬೆಳೆದು ನನಗೆ ಕೊಟ್ಟದ್ದುಂಟು. ಹೌದು, ತುಂಬಾ ಜನ ಇದ್ದಾರೆ ಅಂತವರು, ಈಗ ನಮ್ಮ ಸಂಘದಲ್ಲೇ ಇದ್ದಾರೆ. ತ್ರಿವೇಣಿ ಅಕ್ಕ ಭಯಂಕರ ಕೃಷಿ ಮಾಡ್ತಾರೆ ಅವರು. ಒಂದು ರೀತಿಯಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಒಂದು ಗಾದೆ ಮಾತಿಲ್ವಾ? ಹಾಗೆ ಪೇಟೆ ಪಟ್ಟಣಗಳಲ್ಲಿ ನೆಲ ಸಿಗದ ಇದ್ದವರು ತಾರಸಿಯ ಮೇಲೆ ಕೂತ್ಕೊಂಡಾದ್ರೂ ಏನಾದ್ರೂ ಕೃಷಿ ಮಾಡಬೇಕು ಅನ್ನೋ ಪ್ರಯತ್ನ ಅಷ್ಟೆ. ಅಂದ್ರೆ ಪೇಟೆಗೆ ಹೋದ್ರೂ ಕೂಡ ಹಸಿರು ಮನಸ್ಸು ಬಿಟ್ಟು ಹೋಗಿರುವುದಿಲ್ಲ, ಇರುತ್ತದೆ ಇನ್ನೂ ಕೂಡ ಅಂತ. ಅಲ್ಲ, ಈ ಕೆಲವು ಪ್ರಯತ್ನಗಳೆಲ್ಲ ಒಳ್ಳೆಯದೇ ಅಲ್ಲ ಅಂತ ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ಇಂಥದ್ದು ಮಾಡಬಹುದು ಅಂತ ಒಂದಷ್ಟು ಜನರಿಗೆ ಗೊತ್ತಾಗಬೇಕು ಅಂತ. ನಾನೊಂದು 10 ವರ್ಷದ ಹಿಂದೆಯೇ ಪೇಟೆಯಲ್ಲ ಒಂದು ಹಳ್ಳಿಯಲ್ಲೇ ಟೆರೇಸಿನ ಮನೆಯಲ್ಲಿ, ದೊಡ್ಡ ಮನೆ ಮಾತ್ರ, ಅವರ ಟೆರೇಸಿನಲ್ಲಿ ಭತ್ತವನ್ನ ಬೆಳೆದದ್ದನ್ನ ನಾನು ನೋಡಿದ್ದೇನೆ. ಈಗಿನ ಪೇಟೆಯಲ್ಲಿ ಕೂಡ ಬೆಳೆದಿದ್ದಾರಂತೆ. ಹಳ್ಳಿಯವರು ಕೂಡ ಟೆರೇಸಿನ ಮೇಲೆ ಬೆಳೆದದ್ದು. ಎಲ್ರಿಗೂ ಧೈರ್ಯ ಬರುದಿಲ್ಲ, ಯಾಕಂದ್ರೆ ಟೆರೇಸ್ನಲ್ಲಿ ನೀರು ನಿಲ್ಲಿಸಿದ್ರೆ ಲೀಕೇಜ್ ಆದ್ರೆ ಸೊಳ್ಳೆ ಬಂದ್ರೆ ಅಂತೆಲ್ಲ ಯೋಚನೆ ಮಾಡುವವರು ಇರ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಹೌದು, ಅಲ್ಲದೆ ಶಾಮಣ್ಣ ಹೇಳಿದ್ರು ಈಗ ಸೊಳ್ಳೆ ಕಾಟ ಅಂತ, ಅದೇನೋ ಹೊಸ ರೋಗ ಬಂದಿದೆ ಅಂತ. ಎಂತದ್ದು ಶಾಮಣ್ಣ? ಬಂದಿಲ್ಲ, ಹೀಗೆ ಬಿಟ್ರೆ ಬರಬಹುದು ಅಂತ. ಯಾಕೆಂದ್ರೆ ಹಗಲು ಹೊತ್ತಿನಲ್ಲಿ ಕಡಿಯುವಂತಹ ಸೊಳ್ಳೆ ಇದೆಯಲ್ಲ, ಇದರ ಮೂಲಕ ಈ ವೈರಸ್ ಹರಡ್ತದೆ, ಜೀಕಾ ವೈರಸ್ ಅಂತ ಹೇಳಿ. ನಮ್ಮ ಊರಿಗೆ ಇನ್ನು ಬಂದಿಲ್ಲ, ಆದ್ರೆ ಬೇರೆ ಊರಿನಲ್ಲಿ ಇದ್ದಿದ್ದು ನಮಗೆ ಬರಬಾರದು ಅಂತಿಲ್ಲ, ಹಾಗಾಗಿಯೇ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಸೊಳ್ಳೆ ಹತ್ರ ಹೋಗಿ ನೀನು ಸೊಳ್ಳೆ ಕಡಿಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ, ಕಡಿಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸೊಳ್ಳೆಯನ್ನ ನಾವು ಹುಟ್ಟದ ಹಾಗೆ ಅಥವಾ ಉತ್ಪತ್ತಿ ಆಗದ ಹಾಗೆ ಮಾಡುದು ನಮ್ಮ ಕೈಯಲ್ಲಿ ಉಂಟಲ್ಲ. ಮನೆಯ ಸುತ್ತಮುತ್ತ ಆಗ್ಲಿ, ಮನೆಯ ಮೇಲೆ ಆಗ್ಲಿ, ಎಲ್ಲಿಯೇ ಆಗ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ಅಂತ. ಅದಕ್ಕೆ ತಲೆಗೆ ಕುಟ್ಟಿ ಆಗುದಿಲ್ಲ. ಅಲ್ಲ, ಅದೇ ಈಗ ನಾವು ನಮ್ಮ ಸಂಘದಿಂದ ಒಂದು ಕೆಲಸವನ್ನ ಈಗ ಅಂದಾಜು ಮಾಡಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಂದ್ರೆ ಮುಗೀತು, ಹೌದು, ಮೊನ್ನೆ ಒಂದು ದಿನಕ್ಕೆ ಮಾತ್ರ ಅಲ್ಲ, ಅದು ವರ್ಷ ಇಡೀ ಒಂದು ಆಚರಣೆ ಮಾಡಬೇಕು ಅಂತ ನಾವೊಂದು ಯೋಜನೆಯನ್ನ ಹಾಕೊಂಡಿದ್ದೇವೆ. ಸ್ವಚ್ಛತಾ ಆಂದೋಲನ ಕೆಲವು ಜಾಗಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ವಾರದಲ್ಲಿ 2-3 ದಿನ ಹೋಗಿ ಒಂದು ಕ್ಲೀನ್ ಮಾಡುದು, ಸ್ವಚ್ಛತೆ ಮಾಡುದು ಅಂತ ಅಂದಾಜು ಮಾಡಿದ್ದೇವೆ. ಸ್ವತಂತ್ರವಾಗಿ 75 ವರ್ಷವಾದ ವಿಶೇಷವಾಗಿ ಆಂದೋಲನ. ಅಲ್ಲ, ಅದೆಲ್ಲ ಒಳ್ಳೇದೆ. ಅದೇ ಸೊಳ್ಳೆಯ ಬಗ್ಗೆ ನಾನು ಮತ್ತೆ ಹೇಳಿಕೊಂಡು, ಸೊಳ್ಳೆಯನ್ನು ನಾನು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಮುಗಿಸಿದ್ರೆ ನೀವು ಈ ಸ್ವಚ್ಛತಾ ಆಂದೋಲನವನ್ನು ಇಲ್ಲಿಗೆ ಮುಗಿಸ್ತೀರಿ. ಯಾಕಂತ ಹೇಳಿದ್ರೆ ಈಗ ಡೆಂಗ್ಯೂ ಉಂಟು, ಮಲೇರಿಯಾ ಉಂಟು, ಚಿಕ್ಕುನ್ಗುನ್ಯ ಉಂಟು, ಜೊತೆಗೆ ಈಗ ಜೀಕಾ ಕೇರಳದಲ್ಲೆಲ್ಲ ಇತ್ತು ಅಂತೆಲ್ಲ ಕೇಳಿದ್ದೇವೆ. ಅದು ಈ ಕಡೆಗೆ ಇನ್ನು ಬರಬಾರ್ದು ಅಂತ ಇಲ್ಲ. ಈ 4 ಕೂಡ ಸೊಳ್ಳೆಯಿಂದಲೇ ಬರುವಂತ ಕಾಯಿಲೆ, ಹಗಲಿನಲ್ಲಿ ಕಚ್ಚುವಂತಹ ಸೊಳ್ಳೆಯಿಂದ. ಆದ್ದರಿಂದ ಹಗಲಿನಲ್ಲಿ ಸೊಳ್ಳೆ ಕಚ್ಚದ ಹಾಗೆ ನೋಡುವಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಸೊಳ್ಳೆ ನೀನು ಹಗಲಲ್ಲಿ ಕಚ್ಚಬೇಡ ಹೇಳುವುದಲ್ಲ, ಅದನ್ನ ಕಚ್ಚದ ಹಾಗೆ ಮಾಡುದು. ಮತ್ತೆ ಶಾಮಣ್ಣ, ಈ ಮೈಗೆ ಈ ಬೇವಿನ ಎಣ್ಣೆ ಎಲ್ಲ ಹಚ್ಚಿದ್ರೆ ಸ್ವಲ್ಪ ಸೊಳ್ಳೆ ಕಡಿಮೆ ಆಗ್ತದಂತೆ, ಹೌದಾ? ಹೌದು, ಇದು ಯಾವುದೇ ಸೊಳ್ಳೆ ಈಗ ಕಚ್ಚಬೇಕಿದ್ರೆ ನಮ್ಮ ಮೈ ಮೇಲೆ ಕೂತ್ಕೋಬೇಕಲ್ಲ, ಕೂತ್ಕೊಳ್ಳುವಾಗ ಅಲ್ಲಿಗೆ ಸ್ವಲ್ಪ ಒಂದು ಇರಿಟೇಷನ್ ಆಗುದಂತ ಹೇಳ್ತೀವಲ್ಲ, ಅಲ್ಲಿ ಕೂತ್ಕೊಳ್ಳದೆ ಸಮಾಧಾನ ಇಲ್ಲದೆ ಇದ್ರೆ ಅದು ಕೂರುವುದಿಲ್ಲ ಅಂತ. ಹೊಗೆ ಸೊಪ್ಪಿನ ಎಣ್ಣೆ ಹಚ್ಚಬಹುದು, ತೆಂಗಿನ ಎಣ್ಣೆ ಹಚ್ಚಬಹುದು, ಯಾವ ಎಣ್ಣೆ ಬೇಕಿದ್ರೆ ಹಚ್ಚಬಹುದು. ಅಲ್ಲ ಸರಿ, ಲೆಮನ್ ಗ್ರಾಸ್ ಅಂತ ಸಿಗ್ತದಲ್ಲ ಮಜ್ಜಿಗೆ ಹುಲ್ಲು ಅಂತ, ಅದರ ಎಣ್ಣೆಯನ್ನು ಕೂಡ ಹಚ್ಚಬಹುದು ಅಂತ. ಈಗ ಸರಿ, ನೀವು ಹೇಳುದು ಸರಿ. ಹಾಗಿದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೈ ಕೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಕೂತ್ಕೊಂಡ್ರೆ ಇದೀಗ ಉಳಿದ ಕೆಲಸ ಮಾಡುದು ಅಥವಾ ಎಲ್ಲಿಗಾದ್ರೂ ಹೋಗುದು ಹೇಗೆ? ಇದು ನೀವು ಸೊಳ್ಳೆ ಕಚ್ಚಬಾರದು ಅಂತಾದ್ರೆ ಎಣ್ಣೆ ಹಚ್ಚಬೇಕು. ಇದು ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ಅದಕ್ಕಿಂತ ನಾನು ಮೊದಲು ಹೇಳಿದ್ದೇ ಸರಿ ಅಂತಲ್ಲ, ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಒಂದು ದಿವಸ ಈ ಸೊಳ್ಳೆಗೆ ಒಂದು ದಿವಸ ಇಟ್ಟಿದ್ದಾರೆ. ಸೊಳ್ಳೆ ಕಚ್ಚದ ಹಾಗೆ ಅಥವಾ ಕಚ್ಚಲಿಕ್ಕಲ್ಲ, ಸೊಳ್ಳೆಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ, ಸೊಳ್ಳೆಯಿಂದ ಆಗುವ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಯಾಕಂದ್ರೆ ಇದು ಬರೇ ನಮ್ಮ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದ ಅಥವಾ ಇಡೀ ಕರ್ನಾಟಕದ ಸಮಸ್ಯೆ ಅಲ್ಲ, ಇದು ಇಡೀ ಜಾಗತಿಕ ಸಮಸ್ಯೆ. ಆದ್ರಿಂದ ಸೊಳ್ಳೆಗಳನ್ನು ಎಲ್ಲ ಕಡೆಗೂ ಕಡಿಮೆ ಮಾಡಬೇಕು ಅಂತ. ಆದ್ರೆ ಮಲೇರಿಯಾ ಅನ್ನುವಂತದ್ದು ಮುಖ್ಯ ಸಮಸ್ಯೆ ಇರುವುದು ದಕ್ಷಿಣ ಕನ್ನಡದಲ್ಲಿ. ನನಗೊಂದು ಯೋಚನೆ, ಈ ಮನುಷ್ಯರು ಬರುವುದಕ್ಕಿಂತ ಮೊದಲು ಸೊಳ್ಳೆಗಳು ಇದ್ದಿರಬಹುದು, ಆವಾಗ ಯಾವುದಕ್ಕೆ ಕಡಿತಾ ಇತ್ತು ಅಂತ. ಅಲ್ಲ ಅಲ್ಲ, ಬೇರೆ ಬೇರೆ ಪ್ರಾಣಿಗಳಿಗೆ ಕಡಿತಾ ಇದ್ದಿರಬಹುದು, ಆದ್ರೆ ಮನುಷ್ಯನಿಗೆ ಸುಲಭದಲ್ಲಿ ಕಡಿಲಿಕ್ಕಾಗ್ತದೆ ಈಗ. ಆದ್ರೆ ನಾವೀಗ ನಾವೇ ಇದನ್ನ ಜಾಗ್ರತೆ ಮಾಡಬೇಕು, ಸೊಳ್ಳೆಯ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಹೌದು, ಈಗ ಎಂತದದು ಶಬ್ದ ಅಂತ. ಅಲ್ಲ ರತ್ನಕ್ಕ, ಎಂತದು ಶಬ್ದ ಕೇಳ್ತಾ ಇದ್ದಾಗ? ಅದು ಮಳೆಗಾಲದಲ್ಲಿ ಮನೆ ಹಿಂದಿನ ಬಾಗಿಲೆಲ್ಲ ಸ್ವಲ್ಪ ಸರಿ ಇಲ್ಲ, ಅದನ್ನು ಸರಿ ಮಾಡ್ತಾ. ಓ, ಅದು ಸರಿ, ಅದು ಹೇಳುದು ನನಗೆ ನೆನಪಾಯ್ತು. ಈಗ ಮಳೆಗಾಲದ ಸಮಯದಲ್ಲಿ ಕೆಲವೆಲ್ಲ ಇಂಥದ್ದಾದ್ದನ್ನು ಈಗ ಒಂದು ರಿಪೇರಿ ಮಾಡಿದ್ರೆ ಒಳ್ಳೆಯದು. ಆದ್ರೆ ಒಂದು ವಿಷಯ, ಈ ವರ್ಷ ಈ ಮಳೆಗಾಲವೇ ಸರಿಯಾಗಿ ಒಂದು ನಿಲ್ಲುವುದ ಕಾಣುವುದಿಲ್ಲಪ್ಪ. ಅಂದ್ರೆ ಜೂನ್ ಜುಲೈ ತಿಂಗಳಿನಲ್ಲಿ ಬರಬೇಕಾದಷ್ಟು ಮಳೆ ಬರದೇ ಹೋದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಬರಬಹುದು ಬರಬಹುದು ಅಂತ. ಮತ್ತೆ ಒಂದೇ ತರ ಬರ್ತಾ ಉಂಟು ಅಂತ ಹೇಳಿದ್ರೆ, ಬರ್ತದೆ ಹೋಗ್ತದೆ, ಪುನಃ ಬರ್ತದೆ ಪುನಃ ಹೋಗ್ತದೆ, ಇದೆಲ್ಲ ಎಂತದಕ್ಕೆ ಅಂತ ಮೊದ್ಲೆಲ್ಲ ಈಗಿರ್ಲಿಲ್ಲ. ಅಂದ್ರೆ ನಾವು ಹೇಳಿದ ಹಾಗೆ ವಾತಾವರಣ ಇರುವುದಿಲ್ಲ, ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಈಗಾಗಲೇ ನಾವು ಮಾಡಿ ಆಗಿದೆ, ಆದ್ರೆ ಫಲವನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಅದೇ ಮೊನ್ನೆ ನಾನು ಪೇಪರ್ ಅಲ್ಲಿ ನೋಡಿದಪ್ಪ, ಈಗ ಹೀಗೆ ಜಾಸ್ತಿ ಜಾಸ್ತಿ ಆದ್ರೆ 100 ವರ್ಷದಲ್ಲಿ ಮಂಗಳೂರು ಹೆದರಿಸುವುದಲ್ಲ, ಏನು ಕಾಂಕ್ರೀಟ್ ಬಿಲ್ಡಿಂಗ್ಗಳೆಲ್ಲ ಬರ್ತಾ ಇದೆಯಲ್ಲ, ಇಂಥದ್ದನ್ನೇ ಮುಂದುವರಿಸ್ತಾ ಹೋಗಿ ಹಸಿರೆಲ್ಲ ನಾಶವಾದ್ರೆ ಮುಂದೊಂದು ದಿವಸ ತಾಪಮಾನ ಏರ್ತಾ ಹೋಗ್ಬೋದು. ಇದರ ಜೊತೆಗೆ ಸಮುದ್ರ ಮಟ್ಟವು ಕೂಡ 10 ಅಡಿ 15 ಅಡಿ ಅಂತ ಏರ್ತಾ ಹೋದ್ರೆ ಸಮುದ್ರದ ಕರಾವಳಿಯಲ್ಲಿರುವಂತಹ ಭೂಪ್ರದೇಶ ಎಲ್ಲ ಮುಳುಗಡೆ ಆಗ್ಬಹುದು ಅಂತ. ನಾನು ಇನ್ನೊಂದು ಮಾತು ಕೇಳಿದೆ ಶಾಮಣ್ಣ, ಈಗ ಅಲ್ಲ 100 ವರ್ಷ ಕಳೆದ ಮೇಲೆ ಮಂಗಳೂರು ನೆಟ್ಟವರಿದ್ದಾರೆ, ಅವರಿಗೆ ಏನು ಅದರಿಂದ ಉಪಯೋಗ ಸಿಗ್ಲಿಲ್ಲ. ಆದ್ರಿಂದ ನಾವು ಮುಂದಿನ ಒಂದು ಜನಾಂಗಕ್ಕೆ ಉಪಕಾರ ಆಗ್ಲಿ ಅಂತಲೂ ಇರಬೇಕು. ಮತ್ತೆ ಇದ್ದದ್ದೆಲ್ಲ ಮುಳುಗಿ ಹೋದ್ರೆ ಏನು ತೊಂದರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಮತ್ತೆ ಹೀಗೆ ಬದುಕುವುದೇ ಕಷ್ಟ ಆಗ್ತದೆ. ಅವಾಗ ಈಗ ಸುರೇಶ್ ಅಣ್ಣೇನೋ ಸೊಳ್ಳೆಯ ದಿನದ ಬಗ್ಗೆ ಹೇಳಿ ಆಯ್ತು, ಮಹಿಳಾ ಏನು ಸಮಾನತೆಯ ಬಗ್ಗೆ ಏನೋ ಕಾರ್ಯಕ್ರಮ ಉಂಟಂತೆ. ಅದೇ ಮಹಿಳಾ ಸಮಾನತೆ ಅಂತ ಹೇಳಿದ್ರೆ ನೋಡಿ ಸುರೇಶ್ ಅಣ್ಣ, ಈಗ ಮನೆಯಿಂದ ಹಿಡಿದು ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳ್ಬಹುದು, ಎಲ್ಲ ಕಡೆ ನೋಡಿದ್ರು ಕೂಡ ನಿಜವಾಗಿ ನಾವು ಹೇಳ್ತೇವೆ ಸಮಾನತೆ ಬೇಕು ಅಂತ, ಆದ್ರೆ ಸಮಾನತೆ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ತದೆ. ಕೆಲವರು ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರು. ಈಗ ನೋಡಿ ಮನೆಯಲ್ಲೇ ನೋಡಿ, ಅಡಿಗೆ ಮಾಡುವ ಕೆಲಸ ಅದು ಹೆಂಗಸರೇ ಮಾಡ್ಬೇಕು ಅಂತ ಉಂಟಾ? ಗಂಡಸರಿಗೂ ಮಾಡಬಹುದಲ್ಲ? ಅಲ್ಲ ನಾನು ಮಾಡಿದ್ದೇನೆ. ಅಲ್ಲ ಸುರೇಶ್ ಅಣ್ಣ ಹೇಳ್ತಾ ಇದ್ದ, ಮೊನ್ನೆ ಯೂಟ್ಯೂಬ್ ನಲ್ಲಿ ಏನೋ ನೋಡ್ತಾ ಇದ್ದೆ, ಸಾರು ಮಾಡುದು ಹೇಗೆ, ಸಾಂಬಾರು ಮಾಡುದು ಹೇಗೆ, ಮತ್ತೆ ಪಲಾವ್ ಮಾಡುದು ಹೇಗೆ. ಈಗ ನೀವು ಹೇಳುದು ಸರಿ, ನೀವು ಅಡಿಗೆ ಕೋಣೆಗೆ ಹೋದ್ರೆ ಮಾತ್ರ ಪಾಪ ಮನೆಯಲ್ಲಿ ಮತ್ತೆ ಕಷ್ಟ ಹೆಂಗಸರಿಗೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ. ಅಲ್ಲ ಒಂದು ಅಂತ ಹೇಳಿದ್ರೆ ಅಡಿಗೆ ಕೋಣೆಯಲ್ಲಿ ಕ್ಲೀನ್ ಮಾಡುವುದು ಮತ್ತೆ ಅದನ್ನು ಅಸ್ತವ್ಯಸ್ತ ಮಾಡಿದ್ದನ್ನ ಸರಿ ಮಾಡುದು, ಅದೆಲ್ಲ ಮತ್ತೆ ನಮ್ಮ ಜವಾಬ್ದಾರಿ. ನೋಡಿ ನೋಡಿ ಆಯ್ತಲ್ಲ, ಇಲ್ಲಿಯೇ ಉದಾಹರಣೆ ಸಿಕ್ಕಿತಲ್ಲ. ಅದು ಯಾರು ಮಾಡ್ತಾರೆ ಅವರೇ ಒಂದು ಕ್ಲೀನ್ ಕೂಡ ಮಾಡ್ಬೇಡ್ವಾ? ಮಾಡಿ ಇಡುವುದು ನೀವು, ತಿನ್ನುವುದು ಹೆಂಗ